ನಾವು ಮಾಡ್ಕೋತೀವಿ. ನಮ್ಮ ಮಕ್ಳು ಸಾಲ್ ಸೂಟ್ ಇರ್ತಲ್ಲ ರಾಯ್ತಾರ ಸೂಟ್ ಇರ್ತೈತ್ರಿ, ಮಕ್ಳು ಕರ್ಕೊಂಡು ಹೋಗ್ತೇನೆ, ನಮ್ಮ ಯಜಮಾನ್ರದ್ರ ಸೂಟ್ ಇರ್ತೈತ್ರಿ ರಾಯ್ತಾರ ಅಷ್ಟನ್ನು ಕರ್ಕೊಂಡು ಈಗ ಅವತ್ತಿನ ದಿನದಲ್ಲಿ ಏಟ್ ಆತ ಅಟ್ ಮಾಡ್ಕೊಂಡು ಒತ್ತು ಮಾಡ್ತಾರೆ. ಮನಿ ಮಂದಿ ಎಲ್ಲ ಹೊಲದೊಳಗೆ ಇರ್ತೀರಿ, ಮಕ್ಕಳಿಗೂ ಕಲಿಸ್ತಾ ಇದ್ದೀರಿ? ಸಾಲಿ ಕಲಿಸ್ತೀನಿ ಮಕ್ಕಳಿಗೆ, ಒಬ್ಬ ವಕೀಲಿಕೆ ಕಲ್ತೇನ್ರಿ, ಒಬ್ಬ ಈಗ 11ನೇ ಅದಾರಿ ಮುದ್ದೆ ಕಾಲೇಜ್ ಕಲ್ತೇನ್ರಿ, ಒಬ್ಬ ಮಗಳು 12ನೇ ಕಲ್ತು ಬಿಟ್ಟರಿ, ಮದುವೆ ಆಯ್ತ್ರಿ, ಆಕೆ ಗಂಡ ಮನೆ ನಡೆಯಕ್ ಹೋದ್ರಿ. ಈಗ ಒಕ್ಕಲತನದ ಕೆಲಸ ಮಕ್ಕಳಿಗೆಲ್ಲ ಕಲಿಸ್ತಾ ಇದ್ದೀರಿ ನೀವು ಗಂಡ ಮಕ್ಕಳಿಗೆ? ಇಲ್ರಿ. ಯಾಕೆ? ಅವ್ರ ಶಾಲಿ ಕಲೀಲಿ ಅಂತ ನಾವ್ ಮಕ್ಕಳಿಗೆ. ಬರೋಬರಿ ಶಾಲಿ ಕಲೀಲಿ, ಶಾಲಿ ಜೊತೆಗೆ ಹೊಲದ ಕೆಲಸನು ಮಾಡ್ಲಿ. ಹೊಲದ ಕೆಲಸ ಮಾಡ್ತಾರಿ, ಆದ್ರ ಒಕ್ಕಲತನದ ಹಚ್ಚಿಲ್ರಿ ಸರ್. ಮುಂದ್ ಮಾಡ್ಕೊಂಡು ಹೋಗ್ಬೇಕಲ್ಲ ಒಕ್ಕಲತನ, ಅದನ್ನ ಹೆಂಗ್ ಮಾಡ್ತೀರಿ? ಬರ್ಬರ್ತ್ ನೋಡಮ್ರಿ, ಹಚ್ಚಮ್ರಿ, ಮತ್ತ ಆದ್ರೆ ಈಗಂತ್ರ ಹಚ್ಚಿಲ್ರಿ, ನಾವು ನಾವೇ ಮಾಡ್ಕೊತೀವಿ ಸರ್. ಅಡ್ಡಿ ಇಲ್ಲ ಅಂದ್ರ ಮಕ್ಕಳಿಗೆ ಹೊಲದ ಮ್ಯಾಲ ಪ್ರೀತಿ, ಕೃಷಿ ಮ್ಯಾಲ ಪ್ರೀತಿ ಇರ್ಬೇಕಾಗ್ತದ. ಪ್ರೀತಿ ಐತ್ರಿ, ಆದ್ರ ಹೊಲದಾಗ ಮಾಡೋದನ್ನ ನಾವು ಹಚ್ಚಿಲ್ರಿ ಅವ್ರಿಗೆ. ಅಂದ್ರ ಅಭ್ಯಾಸ ಮಾಡ್ಲಿ ಅಂತ ಹೇಳಿ ನೀವು ಬಿಡ್ತಾ ಇದ್ರಿ? ಅಭ್ಯಾಸ ಮಾಡ್ಲಿ, ಜರ ಓದ್ಲಿ. ಅಡ್ಡಿ ಇಲ್ಲ, ವಿರಾಮದ ಸಮಯದೊಳಗೆ ಯಾವಾಗ ಯಾವಾಗ ಟೈಮ್ ಸಿಗ್ತದ ನಿಮಗೆ, ಯಾವಾಗ ಕೆಲಸಕ್ಕೆ ಬೇಕಾಗ್ತದ ಆ ಟೈಮ್ ನೊಳಗೆ ಮಕ್ಕಳಿಗೆ ಅಂತೂ ಹಚ್ಚೆ ಹಚ್ತೀರಿ? ಹಚ್ತೀನಿ, ಹಚ್ತೀನಿ ಅಂದ್ರೆ ಸ್ವಲ್ಪ ಸ್ವಲ್ಪ ಮಾಡ್ತಾರಿ, ಸ್ವಲ್ಪ ಸ್ವಲ್ಪ ಬಿಡ್ತಾರಿ, ಅದ್ರಾಗ ನಾ ಜಕ್ಕೊಂಡು ನಾ ತಿದ್ಕೊಂಡು ಹೋಗ್ತೇನ್ರಿ ಮಕ್ಕಳನ್ನ ಕರ್ಕೊಂಡು. ಈಗ ನೀವು ಏನೇನು ಬೆಳೆ ಬೆಳೀತಾ ಇದ್ರಿ? ಕಬ್ಬು ಹಚ್ಚಿವ್ರಿ, ಒಂದ್ 4 ಎಕರೆ ಕಬ್ಬು ಐತ್ರಿ, ಒಂದ್ 2 ಎಕರೆ ಮೆಣಸಿನಗಿಡ ಐತ್ರಿ, ಒಂದ್ 6 ಎಕರೆ ತೊಗರಿ ಐತ್ರಿ, ಒಂದ್ ಕುರಿಗೊಲ ಅಜವಾನ್ ಐತ್ರಿ, ಇಷ್ಟು ಮಾಡ್ತೀವ್ರಿ. ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಅಜವಾನ್ ಬಹಳಷ್ಟು ಜನ ಬೆಳೀತಾ ಇದ್ದಾರೆ, ಏನು ಕಾರಣ, ಯಾರು ಹೇಳಿದ್ರೆ ನೀವು ಬೆಳೆ ಅಂತ ಹೇಳಿ? ಹಿಂಗ ಒಬ್ರು ರೈತರು ಹೇಳಿದ್ರಿ ನಮ್ಗ, ನಮಗ್ ಗೊತ್ತಿದ್ದಲ್ರ, ರೈತರು ಒಬ್ರು ಬಂದು ಹಿಂಗ ಹೇಳಿದ್ರಿ, ಹಿಂಗವ ಅಜವಾನ್ ಹಾಕ್ರಿ, ಅಜವಾನ್ ಭಾರಿ ರೇಟ್ ಐತಿ, ಅದ್ರದೇನ್ ಕೆಲ್ಸ ಬಾಳ ಇರದಲ್ಲ, ಕಸ ಅಟ್ಟೆ ತೆಗೆದಿರ್ತೈತಿ, ಎಣ್ಣೆ ಪಣ್ಣೆ ಅಷ್ಟೇ ಬೆಳಿದಿರ್ತೈತಿ, ಅದು ಮಾಡ್ರಿ ಅಂತ ಹೇಳಿದ್ರಿ, ಆಯ್ತ್ರಿ ಸರ್ ಅಂತ ಅವ್ರಿಗೆ ಹೇಳಿದೇವ್ರಿ. ಅದೇ ಮಾಡ್ಕೊತ ಬರಕತ್ತೀವಿ. ಅಡ್ಡಿಲ್ಲ, ಈಗ ಬೆಳದ ನಂತರ ನಿಮಗೆ ಏನ್ ಅನಿಸ್ತದ ಅಜವಾನದ ಬಗ್ಗೆ? ಚಲೋ ಅಂತ್ರಿ, ನಮ್ಗೆ ಚಲೋ ಆಗೈತ್ರಿ. ರೇಟ್ ಬಂದದ ನಿಮಗೆ? ಹ್ಞೂ ರೀ, ಬಂದೈತ್ರಿ. ಎಷ್ಟಕ್ಕೆ ಮಾರಾಟ ಮಾಡಿದ್ರಿ ನೀವು? 16 ರೂಪಾಯಿ ಕ್ವಿಂಟಲ್ ಮಾರೈತ್ರಿ. ಅಂದ್ರ ಅದು ಚಲೋ ಬೆಳೆ ಅಂತ ಹೇಳಿ? ಚಲೋ ಬೆಳೆ ರೀ, ಅವ್ರ ಏನು ತೊಂದ್ರೆ ಇಲ್ರಿ, ಬಾಳ ಎಣ್ಣೆ ಹೊಡ್ಸ್ಕೊಳ್ಳಲ್ರಿ, ಏನಿಲ್ರಿ, ಅಷ್ಟು ಕಸ ಎಷ್ಟು ತೆಗ್ದಿ ಅಷ್ಟು ಚಲೋ ರೀ, ಆದ್ರ ಎಣ್ಣೆದೇನ್ ಬಾಳ ತೊಂದ್ರೆ ಇಲ್ರಿ ಅದಕ್ಕ. ಯಾರ ಸಲ ಅದು ರೋಗ ಬಂದ್ರೆ ಅಷ್ಟೇ ಎಣ್ಣೆ ಹೊಡಿಬೇಕ್ರಿ ಅದಕ್ಕೆ, ಇರ್ಲಿಕ್ಕಾದ್ರೆ ಎಣ್ಣೆ ಹೊಡಿಯಂಗಿಲ್ರಿ ಅದಕ್ಕೆ. ನೀರಾವರಿ ಎಷ್ಟಾಗ್ತದ ನಿಮ್ಮ? ನಮ್ಗೆ ನೀರಾವರಿ ಇಲ್ರಿ ಸರ್, 2 ವರ್ಷ ಹಾಕ್ಸಿದ್ರೆ ಒಟ್ಟು ನೀರು ಬೀಳಿಲ್ರಿ ಸರ್. ಕಬ್ಬು ಹೆಂಗ್ ಮಾಡ್ತೀರಿ? ಈಗ ಕಬ್ಬು ಈಗ ಕ್ಯಾನಲ್ ಬಂದ್ರಿ, ಕ್ಯಾನಲ್ದಿಂದ ಬರ್ತಾ ಇದೆ, ಕ್ಯಾನಲ್ ಬಂದೈತ್ರಿ, ಅದಕ್ಕೆ ತೆಗ್ಗ ತೋಡಿರಿ ನಾವು, ದೊಡ್ಡದೊಂದ್ರಿ ತೆಗ್ ತೋಡಿರಿ, ಆ ತೆಗ್ಗಿಲ್ಲಿಂದ್ರ ನೀರು ಬಿಡ್ತೇವ್ರಿ, ಸ್ಟಾಕ್ ಹಾಕೋತೀರಿ, ಕ್ಯಾನಲ್ ನೀರು ಸ್ಟಾಕ್ ಹಾಕೊಂಡು ಅದಕ್ಕೆ ನೀರು ಹಸಿರು ಬರ್ತಾವ ಅಲ್ಲಿ. ಹ್ಞೂ ಸರ್, ಹೊಂಡ ದೊಡ್ಡದು ಮಾಡಿ? ದೊಡ್ಡದೈತ್ರಿ ಸರ್. ಎಷ್ಟು ದೊಡ್ಡದ? ಒಂದ್ ಬಾಯಿಯಾಡ್ ತೆಗ್ದಿರಿ ಸರ್. ಹೌದಾ? ಅದ್ರೊಳಗೆ ನೀರು ಏನು ಹಸಿರು ಬರ್ತಾವ ಅದನ್ನೇ ನೀರು ಉಪಯೋಗ ಮಾಡ್ಕೊಳಕತ್ತೀರಿ ನೀವು? ಬರ್ತದೆ ಸ್ವಲ್ಪ ಸ್ವಲ್ಪ ರೀ, ಆದ್ರೆ ಅಷ್ಟು ಪರಿಯನ್ ಬರಲ್ರಿ, ಹಂಗ ಉಪಯೋಗ ಮಾಡ್ಕೋತಾರೆ. ನಿಮಗೆ ನೀರು ಕಡಿಮೆ ಬೀಳಂಗಿಲ್ಲ? ಇಲ್ರಿ, ಕಮ್ಮಿ. ಕೆನಾಲ್ ಇರೋದ್ರಿಂದ ನೀರು ಕಡಿಮೆ ಬೀಳಂಗಿಲ್ಲ? ಇಲ್ರಿ ಸರ್, ಕೆನಾಲ್ ಬಂದು ನೀರ ಹತ್ರ ಕೊಂಬಿದ್ದಿಲ್ರಿ ನಮ್ಮ, ಜಾಸ್ತಿ ಐತ್ರಿ. ಈಗ ಬೆಳೆಗಳಿಗೆ ಬೇಕಾದಾಗ ನಿಮ್ಗೆ ನೀರು ಸಿಗ್ತದ ಟೈಮ್ ಟು ಟೈಮ್? ನೀರು ಕೆನಾಲ್ ಇರಲ್ರಿ ಸರ್, ಈ ಬಾಯಿ ನೀರು ಎಷ್ಟು ಸ್ಟಾಕ್ ಮಾಡ್ಕೊಂಡಿರ್ತೀವಿ ಅದೇ ಬಿಡ್ತೀವಿ. ಅದನ್ನೇ ನೀವು ಉಪಯೋಗ ಮಾಡ್ಕೊಳ್ಳಿ ಸರ್. ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗ್ತದ ಅವ್ರ ನೀರು ಬಿಡೋದು ನೀವು ಬೇಕಾದ ಸಮಯಕ್ಕೆ? ಹ್ಞೂ ಸರ್, ವ್ಯತ್ಯಾಸ ಆಗ್ತದ. ಮತ್ತೆ ಹಂಗ ಎಚ್ಚಕೊಂಡ್ ಮಾಡ್ಕೊಂಡು ಹೋಗ್ತೀರಿ ಸರ್. ಆದ್ರೆ ನೀವೇನ್ ನೀರು ಸಂಗ್ರಹ ಮಾಡಿ ಇಟ್ಟಿರ್ತೀರಿ ಬಾವಿ ಒಳಗ, ಅದನ್ನ ಉಪಯೋಗ ಮಾಡ್ತೀರಿ? ಅದೇ ಉಪಯೋಗ ಮಾಡ್ತೀರಿ ಸರ್. ಎಲ್ಲ ಬೆಳೆಗಳಿಗೆ ಅನುಕೂಲ ಆಗ್ತದ? ಹ್ಞೂ ಸರ್, ಎಲ್ಲ ಬೆಳೆಗಳ ಅನುಕೂಲ ಐತ್ರಿ. ನೀವು ಅಷ್ಟೇ ಮಾಡಿರೋ ಅಥವಾ ಬೇರೆ ರೈತರು ಕೂಡ ಹಿಂಗೆ ಮಾಡ್ತಾ ಇದ್ರು ಅಲ್ಲಿ? ಬೇರೆ ರೈತರು ಅವ್ರು ಬೇರೆ ಬೇರೆ ಮಾಡ್ಕೊಂಡ್ರಿ, ಮತ್ತೆ ಅವ್ರು ಬೇರೆ ಬೇರೆ ಮಾಡ್ಕೊಂಡ್ರೆ ನಾವು ಎಷ್ಟು ಮಾಡ್ಕೊಂತೀರಿ ಸರ್. ಮತ್ತೆ ಈಗ ತಾವು ಹೈನು ಕೂಡ ಮಾಡ್ತಾ ಇದ್ದೀರಿ? ಹ್ಞೂ ಸರ್, ಹೈನು ಐತ್ರಿ ನಮ್ದು, 2 ಆಕಳ ಅದಾವ್ರಿ, 2 ಆಕಳ ಇರ್ತಾವ್ರಿ, 2 ಆಕಳ ಹಿಡ್ಕೊಂಡು ಹಾಲು ಕಾಸ್ತೀನಿ, ಹಾಲು ಕಾಸಿ ಮಜ್ಜಿಗೆ ಮಾಡ್ತೇನ್ರಿ. ಯಾರೀ ಊರಾಗ ಬಡ ಬದಕುರು ಬಂದ್ರ ಅಂದ್ರ ಮಜ್ಜಿಗೆ ಹಾಲು ಯಾರು ಕೇಳಕ್ ಹೋದ್ರ ಹಂಗ ಕೊಡ್ತೇನ್ರಿ, ರೊಕ್ಕ ತಗೊಳಲ್ರಿ ನಾನು. ಮಜ್ಜಿಗೆನು ಹಂಗೆ ಕೊಡ್ತೀರಿ? ಮಜ್ಜಿಗೆನ ಹಂಗ ಕೊಡ್ತೇನ್ರಿ, ಹಾಲು ಯಾರು ಸುಮ್ಮನೆ ಕಪ್ಪು ಹಾಲಿಗೆ ಚಾಕ್ ಅಂತ ಬರ್ತಲ್ರಿ ಅವ್ರಿಗೆ ಹಂಗ ಕೊಡ್ತೇನ್ರಿ ಸರ್, ರೊಕ್ಕ ಒಟ್ಟ ತಗೊಳಲ್ಲ. ಅಡ್ಡಿ ಇಲ್ಲ, ಈಗ ನಮಗೆ 5 ಲೀಟರ್ ಬೇಕು, 10 ಲೀಟರ್ ಬೇಕು ಅಂತ ಬಂದವ್ರು ನಾವ್ರು ಕೊಡಲ್ರಿ, ಒಟ್ಟ ಬೇಕಂದ್ರೆ ನಾ ಹಂಗ ಒಯ್ರಿ, ಆದ್ರೆ ರೊಕ್ಕ ತಗೊಳಲ್ರಿ ಅಂತೀನಿ. 10 ಲೀಟರ್ 5 ಲೀಟರ್ ಒಟ್ಟ ಕೊಡಲ್ರಿ, ಸುಮ್ಮನೆ ಬೇಕಾದ್ರೆ ಒಂದ್ ಚೆರಿಗೆ ಸಂಘ ವಾಪಸ್ ಕೊಟ್ರೆ ಕಳ್ತೇನ್ರಿ. ನೀವು ಕೊಡ್ತಾ ಇಲ್ಲ? ಇಲ್ರಿ, ಅದು ನಮ್ಮ ಅಂತ್ಯಂದಾಗ ಹಂಗ ಮಾರಕೋತ್ ಬಂದಿಲ್ರಿ, ನಾ ತೋರ್ ಮನೆಯಾಗ ರೀ, ಅದ್ರ ಸಲಿಂದ ನಮ್ಮ ಅಪ್ಪರ ಬ್ಯಾಡ ಅಂದಿಂದ ನಾವು ಒಳ್ಳೇದು ಹಾಲು ಮಾರಕ್ ಹೋಗಿಲ್ರಿ, ಯಾರು ಬರ್ತಾರ ಹಂಗ ಕೊಟ್ಟು ಕಳ್ಸಂತಂದ್ರಿ, ಅಷ್ಟೇ ಹಂಗ ಕೊಟ್ಟು ಕಳಿಸ್ತೇನ್ರಿ ಸರ್. ಹಾಲಿಂದು ಮಜ್ಜಿಗೆ ಮಾಡ್ತಾ ಇದ್ರಿ, ಮತ್ತೆ ತುಪ್ಪನು ಮಾಡಬಹುದಲ್ಲ ನೀವು? ತುಪ್ಪನ ಆಗತ್ರಿ ಸರ್, 5 ಕಿಲೋ ದೊಡ್ಡ ತುಪ್ಪ ಆಗುತ್ತೆ ದಿನ. ಯಾರು ಬೆಂಗಳೂರು ಅಂತ ಯಾರು ತುಪ್ಪಕ್ಕೆ ಬಂದ್ರ ಅಂದ್ರೆ 2 ಕಿಲೋ ಗಟ್ಲೆ ಕೊಡ್ತೀನಿ ಸರ್, 2,000 ರೂಪಾಯಿ ಕಿಲೋ ಕೊಡ್ತೀನಿ ಸರ್ ತುಪ್ಪ. ಹೌದಾ? ಎಷ್ಟು ಹೋಗ್ತದೆ ತುಪ್ಪ? ಒಂದ್ 4-5 ಕಿಲೋ ಹೋಗುತ್ತೆ ಸರ್ ತಿಂಗಳಿಗೆ. ತಿಂಗಳಿಗೆ ಹೋಗುತ್ತೆ, ತಿಂಗಳಿಗೆ 4-5 ಕಿಲೋ ತುಪ್ಪ ಆಗುತ್ತೆ. ಹ್ಞೂ ಸರ್. ಅಡ್ಡಿ ಇಲ್ಲ, ಒಳ್ಳೆ ಆದಾಯ ಬರ್ತದ? ಹ್ಞೂ ಸರ್, ಅದೇ ಐತ್ರಿ ಸರ್ ಅದು. ಮತ್ತೆ ಮಜ್ಜಿಗೆ ಹೆಂಗ್ ಮಾಡ್ತಾ ಇದ್ರಿ? ದಾಂಬ್ರಿ ಗಿಡ ಹಸ್ತಾರಲ್ರಿ, ಅವ್ರು ಹೇಳ್ತಿರ್ತಾರೆ ಮೊದಲ 1 ಆಗದ ಮುಂದರ ಕೈ ಹೇಳ್ತಾರೆ, 1 ಆಗದ ಕೂಡಿ ಇಡ್ತೇನ್ರಿ, ಒಂದ್ 20 ಲೀಟರ್ 25 ಲೀಟರ್ ಆಗತಾವ್ರಿ, ಆಗಿಂದ ಕೊಡ್ತೇನ್ರಿ, ಅವು 200-300 ರೂಪಾಯಿ ಕೊಟ್ಟು ಹೋಯ್ತಾರ್ರಿ. ಮಜ್ಜಿಗೆ ನಮ್ಗೆ ಹಿಂಗ ಕೊಡ ಅಂತಂದ್ರಂದ್ರ ಬಂದು ತಾವು ಕೊಡ ತಂದ್ಕೆ ಹಾಕೊಂಡು 200-300 ಕೊಟ್ಟಿಗೆ ತಗೊಂಡ್ ಹೋಗ್ತಾರೆ. ಅಂದ್ರ ದಾಳಿಂಬೆ ಗಿಡಗಳಿಗೆ ಸ್ಪ್ರೇ ಮಾಡೋದಕ್ಕಾಯ್ತು ಅಥವಾ ಬೇರೆ ಒಕ್ಕಲ್ತನದ ಕೆಲಸಗಳಿಗೆ ಮಜ್ಜಿಗೆ ಒಯ್ತಾರೆ. ಮಜ್ಜಿಗೆ ಒಯ್ತಾರೆ. ಅದು ಸಾಕಷ್ಟು ಒಳ್ಳೆ ಪರಿಣಾಮ ಬೀರದಂತೀರಿ ಸರ್? ಅದನ್ನ ಹೇಳ್ತಾ ಇದ್ದಾರೆ ಏನಂತೇಳಿ? ಚಲೋ ಆಗಿತ್ತು ಅಂತ ಹೇಳ್ತಾರೆ. ಎಲ್ಲ ರೋಗ ಉಪಾಗ ಬಂದಿತ್ತ, ಎಲ್ಲ ಅದ್ರ ರೋಗ ಹರಿತ ಅಂತ ಹೇಳ್ತಾರೆ. ಎಲ್ಲ ಚಲೋ ಆಗ್ಯದ ಅಂತ ಹೇಳ್ತಾರೆ. ರೋಗ ಕಡಿಮೆ ಆಗ್ಯದ, ಹುಳ ಕಮ್ಮಿ ಆಗ್ಯಾವ್ರಿ, ಕಾಯೆಲ್ಲ ಸಂಪೂರ್ಣ ಚಂದ ಆಗೈತೆ ಅಂತ ಹೇಳ್ತಾರೆ. ಎಷ್ಟು ನೀವು ಕೊಡ್ತಾ ಇದ್ದೀರಿ ಒಂದು ತಿಂಗಳದೊಳಗೆ? ಎಷ್ಟು ಆಗ್ತದೆ? ಒಂದ್ 20 ಲೀಟರ್ ಬರುದು. 20 ಲೀಟರ್ ಅಂದ್ರ 4 ಕೊಡ ರೀ? 4 ಕೊಡ ಆಗ್ತದೆ. ಹ್ಞೂ, 4 ಕೊಡ ನೀವು ಮಾರಾಟ ಮಾಡ್ತಾ ಇದ್ರಿ? ಮಾರಾಟ ಮಾಡ್ತೀರಿ ಸರ್. ಹೆಂಗ ಮಾರಾಟ ಮಾಡ್ತಾ ಇದ್ರಿ? ಅವರೇ ಬಂದು ಹೋಯ್ತಾರೆ, ನಮ್ಗಿಂತ ಬೇಕಂತ ಹೇಳ್ತಾರೆ, ಅವರ ಮುಂಚೆ ಬಂದು ಗಾಡಿ ತಗೊಂಡ್ಬಂದು ತಗೊಂಡ್ ಹೋಗ್ತಾರೆ ಸರ್. ಅಂದ್ರೆ ಎಷ್ಟು ಹೆಂಗ್ ಲೀಟರ್ ಅಂತ ಹೇಳಿ ಕೊಡ್ತಾ ಇದ್ರಿ? ಅವು 20 ರೂಪಾಯಿ ಲೀಟರ್ ಹಿಂಗಂತ ಕೊಡ್ತೇನ್ರಿ. ಅಂದ್ರ ಮಜ್ಜಿಗೆ ಸಾಕಷ್ಟು ಉಪಯೋಗ ಆಗ್ತಾ ಇದೆ? ಅದನ್ನು ಉಪಯೋಗ ಐತ್ರಿ ಸರ್ ನಮ್ಗ. ಹಾಲು ಮಾರೋದಿಲ್ಲ ನೀವು? ಮಜ್ಜಿಗೆ ಮಾರ್ತಾ ಇದ್ದೀರಿ? ಮಜ್ಜಿಗೆ ಮಾರ್ತೇನ್ರಿ, ತುಪ್ಪ ಮಾರ್ತೇನ್ರಿ, ಹಾಲು ಒಟ್ಟ ಮಾರಲ್ರಿ ಸರ್. ಈಗ ಒಕ್ಕಲತನದೊಳಗ ಸಗಣಿದ್ ಬಹಳ ಮಹತ್ವ ಅದ, ಅದ್ರೊಳಗು ಆಕಳ ಸಗಣಿ ಏನದ ಅದು ಮಹತ್ವ ಬಹಳ ಅದ ಅದ್ರದ್ದು. ಅದ್ರದ್ದು ಏನಾದ್ರೂ ನೀವು ಉಪಯೋಗ ಮಾಡ್ತಾ ಇದ್ರಿ? ಆಕಳ ಸಗಣಿ ಒಂದ್ 12 ಹಾಕ್ತಾರೆ, ಒಂದಿಷ್ಟು ಮಾರಾಟ ಮಾಡ್ತೇನ್ರಿ ಸರ್. ಮಾರಾಟ ಮಾಡ್ತಾ ಇದ್ರಿ? ಹೆಂಗ್ ಮಾರಾಟ ಮಾಡ್ತೀರಿ? ಅವು ಟ್ರಿಪ್ ಮ್ಯಾಗ ಇರ್ತಂತ, 4,000-5,000 ಹಿಂಗ್ ಒಂದ್ ಟ್ರಿಪ್ ಅಂತ್ರಿ. ಅಂದ್ರೆ ಸಗಣಿನೇ ಮಾರಾಟ ಮಾಡ್ತಾ ಇದ್ರಿ? ಸಗಣಿ ಅಲ್ರಿ, ಪೂರ ಅಷ್ಟು ಎಲ್ಲ ಕೂಡೇರಿ ಅಷ್ಟು. ಅದ್ ಕಾಲ ಸಗಣಿ ಎಲ್ಲ ಒಟ್ಟು ಕಣಿಕಿ ದಂಟು ಎಲ್ಲ ಬಿದ್ದಿರ್ತಲ್ರಿ, ಎಲ್ಲ ಕೂಡೇರಿ ನಮ್ಮಲ್ಲಿ ಹಾಕಿ ದುಡ್ದು ಬಾಳಿ ವಾಪಸ್ ಮಾರ್ತೀವ್ರಿ ಸರ್. ಒಂದಷ್ಟು ಹೊಲಕ್ ಹಾಕ್ತಾ ಇದ್ರಿ, ಮಾರಾಟ ಮಾಡ್ತೀವಿ ಸರ್. ಮತ್ ಕುಳ್ಳು ಗಿಳಿ ಏನಾದ್ರೂ ಇತ್ತೀಚಿನ ದಿವಸೊಳಗ ನಾವು ಕೇಳಿವಿ, ಕುಳ್ಳು ಬಹಳಷ್ಟು ಡಿಮ್ಯಾಂಡ್ ಅದ, ಬೇಡಿಕೆ ಅದ ಅಂತೇಳಿ. ಈಗ ಸೀಟೇನವ್ರು ಬರ್ತಾರಲ್ರಿ ಮಕ್ಕಳು, ಹಿಂಗ ಹಿಂಗ ನಮ್ಗೆ ಜಸ್ಟ್ ಬೇಕಾಗೈತೆ ಅಂತ ಕೇಳಕ್ ಫೋನ್ ಹಚ್ಚಾರೆ ನಮ್ಮ ಮನೆಯವ್ರಿಗೆ. ಅವ್ರು ಹಿಂಗಂತ ಹೇಳಿದ್ರ ಅಂದ್ರೆ ನಾವೊಂದು 20-30 ಕೂಳು ಬಡದಿರ್ತೇನ್ರಿ, ಬಂದು ಇಂಥ ದಿನ ಅಂತ ಹೇಳಿದ್ರಂದ್ರೆ ಬಂದು ಏರಿ ಅಂತ ಹೇಳ್ತೇನ್ರಿ, ಬಂದು ತೊಂದು ಹೋಗ್ತಾರೆ, 5 ರೂಪಾಯಿ ಒಂದು ಕೂಳು ಕೊಡ್ತೇನ್ರಿ ನಾನು. ಹೌದಾ? ಎಷ್ಟು ಕುಳ್ಳು ಆಗ್ತಾವ? ಒಂದು 20-30 ಆತಾವ್ರಿ. 20-30 ಕುಳ್ಳು ದಿನ ರೀ? ದಿವ್ಸಕ್ಕ? ದಿನಸಕ್ಕ ರೀ. ಅಂದ್ರೆ ಬೇಡಿಕೆ ಇದ್ದೇ ಅದ ನಿಮಗೆ? ಐತ್ರಿ ಸರ್. ಅದೇ 5 ರೂಪಾಯಿ ಒಂದು ಕುಳು ಕೊಡ್ತೇನ್ರಿ. ಅಂದ್ರೆ ತಯಾರು ಮಾಡಿ ಇಟ್ಟಿರ್ತೀನಿ? ತಯಾರು ಮಾಡಿ ಇಟ್ಟಿರ್ತೀನಿ. ಯಾವಾಗ ಬರ್ತಾರ ಅವಾಗ ಕೊಡ್ತೀನಿ, ಕೊಟ್ಟು ಕಳಿಸ್ತೇನ್ರಿ. ಅವ್ರ ಗಾಡಿ ತೊಂಬರ್ತಾರೆ, ಗಾಡಿ ತೊಂಬ ತಂದ ಹಾಕೊಂಡು ಹೋಗ್ತಾರೆ. ಮತ್ತೆ ಗೋಮೂತ್ರ ಏನ್ ಮಾಡ್ತಾ ಇದ್ದೀರಿ? ಗೋಮಂತ ದಿನ ಹಿಡ್ದಿರ್ತೇನ್ರಿ, ಒಂದ್ ಕೊಡ ಆಗತ್ರಿ ಅದು. ಒಂದ್ ಕೊಡ ಅಂದ್ರೆ ಒಂದ್ 5-6 ಲೀಟರ್ ಹಿಡಿಬಹುದ್ರಿ ಅದ್ ಕೊಡ. ಅಷ್ಟು ಹಿಡ್ದಿರ್ತೇನ್ರಿ, ಅವ್ರು ನಮ್ಗಿಂತ ದಿನ ಬೇಕಂತಂದ್ರ ಈಗ ಹಿಡ್ದಿಟ್ಟಿನ್ರಿ, ಬಂದು ಏನ್ತೀನ್ರಿ, ಬಂದು ತೊಂದು ಹೋಗ್ತಾರೆ. ಗೋಮೂತ್ರನು ಸಾಕಷ್ಟು? ಗೋಮೂತ್ರನು ಐತೆ. ದಿವಸಕ್ಕೆ ಒಂದ್ ಕೊಡ ಹೆಚ್ಚು ಕಡಿಮೆ? ಹೆಚ್ಚಕ್ಕೂ ಒಂದ್ ಕೊಡ ಇಡ್ರಿ, ಒಂದ್ ಕೊಡ ಇಡ್ತೀನಿ. ಯಾರು ಕಮ್ಮಿ ಇಲ್ರಿ, ಹೆಚ್ಚಿಗೆ ಇಡ್ತೀನಿ. ಎಷ್ಟಕ್ಕೂ ಕೊಡ್ತಾ ಇದ್ರಿ ಅದನ್ನ ಗೋಮೂತ್ರ? ಅದು 200 ರೂಪಾಯಿದಾಗ ಕೊಡ್ತೇನ್ರಿ. ಒಂದ್ ಕೊಡಕ್ಕೆ? ಒಂದ್ ಕೊಡಕ್ಕೆ 200 ರೂಪಾಯಿದಾಗ ಕೊಡ್ತೇನ್ರಿ. ಸುತ್ತಮುತ್ತಲ ಎಲ್ಲ ರೈತರು ಬಂದು ಎಲ್ಲರೂ ಬಂದು ಹೋಯ್ತಾರೆ ಸರ್. ನೀವು ಉಪಯೋಗ ಮಾಡ್ತಾ ಇದ್ರಿ? ನಮ್ಗೆ ಹೊಲ ಕೊಡ್ತೀವ್ರಿ, ಮೆಷಿನ್ ಗಿಡ ಕೊಡ್ತೀವಿ. ಹಿಂಗ್ ಯಾವ್ದು ಕರೆ ಬಡಿ ಅಂದ್ರೆ ಅದಕ್ಕೆ ಹೊಡಿತೀವ್ರಿ, ಮೆಷಿನ್ ಗಿಡ ಕಂಪಲ್ಸರಿ ಹೊಡಿತೀವ್ರಿ ಹಾಕೊಂಡು. ಅಡ್ಡಿಲ್ಲ. ಈಗ ಆದಾಯ ಬರೋದು ಅಂದ್ರೆ ಅದ್ರ ಅದಕ್ಕೆ ಶ್ರಮ ಕೂಡ ಹಾಕ್ಬೇಕಾಗ್ತದೆ. ಈಗ ಕೊಟ್ಟಿಗೆ ಕೆಲಸ ಮಾಡ್ಬೇಕು, ಮನೆ ಕೆಲಸ ಮಾಡ್ಬೇಕು. ನಿಮ್ಮ ಜೊತೆಗೆ ಮತ್ತೆ ಯಾರು ಕೆಲಸ ಮಾಡ್ತಾ ಇದಾರೆ? ಮಕ್ಕಳದಂತೂ ಹೇಳಿದ್ರಿ, ಅವ್ರಿಗೆ ಓದಾಕ್ ಬಿಟ್ಟಿನಿ ಅಂತ ಹೇಳಿದ್ರಿ. ನಾನೇ ಮಾಡ್ಕೋತೀನಿ ಸರ್. ನೀವು ಒಬ್ಬರೇ ಮಾಡ್ತೀರಿ? ಮಾಡ್ತಾರೆ. ಸ್ವಲ್ಪ ಬೆಳಗ್ಗೆ ಎಷ್ಟು ಮಾಡುವ ಅದ್ರಂದ್ರ ಚಂತನ ನಾ ಮಾಡ್ಕೋತೀನಿ ರೀ ಸರ್. ಮಾಡುವಾದಿಟ್ಟು ಆದಟ್ಟು ಮಾಡ್ಕೊಂಡು ಆ ಸಿಕ್ಕರೆ ಆ ಕರ್ಕೊಂಡು ಹೋಗ್ತೇನೆ, ಆ ಸಿಗ್ಲಿಕ್ಕೆ ನಾವು ಬೈಕೆ ಒಟ್ಟು ಮನೆಯಿಂದ ಮಾಡ್ಕೊಂಡು ಒಂದ್ರಲಿಂತ್ರ ಎರಡರಿಂತ್ರ ವಲ್ಕೋ ಏಟ್ ಆತರ ಅಟ್ ಮಾಡಿ 5 ತನ ಮಾಡಿ ಬರ್ತೇನೆ ರೀ ಸರ್, ಮನೆಗೆ ಬರ್ತೇನೆ. 7-8 ಎಕರೆ ಜಮೀನೊಳಗ ಈಗ ಎಷ್ಟೆಲ್ಲ ಮಾಡ್ತಾ ಇದ್ರಿ? ಒಕ್ಕಲ್ತನ ಮಾಡ್ತಾ ಇದ್ರಿ, ಹಾಲು ಹೈನು ಮಾಡ್ತಾ ಇದ್ರಿ. ಎಷ್ಟು ಆದಾಯ ಒಂದು ವರ್ಷಕ್ಕೆ ಬರ್ತಾ ಇದೆ ನಿಮಗೆ? ಅದೇನಾದ್ರೂ ಲೆಕ್ಕ ಇಟ್ಟಿರಿ ನೀವು? ಒಂದ್ 4-5 ಲಕ್ಷ ಉಳಿತೈತೆ ನೋಡ್ರಿ. ಎಲ್ಲ ಹೋಗಿ 4-5 ಲಕ್ಷ ಉಳಿತು? ಎಲ್ಲ ಹೋಗಿ ಒಂದ್ 4-5 ಲಕ್ಷ ಉಳಿತೈತ್ರಿ. ಈಗ ಒಕ್ಕಲ್ತನ ಮಾಡುವಂತ ಸಂದರ್ಭದೊಳಗ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ, ರಾಸಾಯನಿಕ ಗೊಬ್ಬರ ಹಾಕ್ಬೇಡ್ರಿ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ ತಜ್ಞರು, ಹೇಳ್ತಾ ಇದ್ದಾರೆ. ಮತ್ತ ನೀವು ನಿಮ್ಮ ಹೊಲಕ್ಕ ರಾಸಾಯನಿಕ ಗೊಬ್ಬರ ಹಾಕ್ತಾ ಇದ್ರಿ? ಏನ ಕಮ್ಮಿ ರೀ? ನಾವು ಕಡಿಮೆ ಹಾಕ್ತಾ ಇದ್ರಿ? ಕಮ್ಮಿ ರೀ, ಆದ್ರೆ ಹಾಕ್ತಿವ್ರಿ ಕಮ್ಮಿ ರೀ. ನಾವು ತಿಪ್ಪಿ ಗೊಬ್ಬರ ಬಹಳ ಆಗ್ತದೆ, ದಂದ ಸಗಣಿನ ಬಹಳ ಆಗ್ತದೆ, ಅದನ್ನೇ ಬಹಳ ಹಾಕ್ತಾ ಇದ್ದೀವಿ, ಅದನ್ನೇ ಬಹಳ ಹಾಕಿರಿ. ಇದು ರೇಷನ್ ಕಮ್ಮಿ ರೀ ನಮ್ದು. ಅಂದ್ರೆ ಅದ್ರ ಮೇಲಿನ ಖರ್ಚು ನಿಮಗೆ ಕಡಿಮೆ ಆಗ್ತದೆ? ಅದ್ರ ಮೇಲಿನ ಖರ್ಚು ಕಡಿಮೆ ಐತ್ರಿ, ಅದ ಅಕ್ಕಲ್ ಕಮ್ಮಿ ರೀ. ನಾವು ಮುಂದಿನ ದಿವಸಗಳಲ್ಲಿ ಇನ್ನ ಕಡಿಮೆ ಮಾಡ್ಬೇಕಂತದ ಅಥವಾ ಪೂರಾ ನಿಂದ್ರಿಸಿ ಬಿಡ್ಬೇಕಂತದ? ಇಲ್ರಿ, ಸ್ವಲ್ಪ ಸ್ವಲ್ಪ ಅವು ಸ್ವಲ್ಪ ಬೆಳೆ ಹೆಂಗಿರ್ತಾವ ಹಂಗ ನೋಡ್ಕೊಂಡು ಮಾಡಿದ್ರಿ, ಇರ್ಲಿಕ್ಕೆ ಚಲೋ ಐತಂದ್ರ ಬಿಡದ್ರಿ. ಬಾಡಕತ್ವ ಸ್ವಲ್ಪ ಗೊಬ್ಬರ ಹೋಗಿ ಒಂದ್ ನೀರ್ ಬಿಟ್ಟೆ, ಮತ್ತೊಂದ್ ಹೆಚ್ಚಾಗಿ ಇದಾಗುತ್ತೆ ಅಂತೇಳಿ ಒಂದಿನ ಅವ್ ಕೊಡ್ತೀವ್ರಿ, ಅವ್ ಕೊಡಲ್ರಿ. ಬೆಳೆ ಹೆಂಗಿರ್ತಾರ ಹಂಗ ಮ್ಯಾಗ ಗೊಬ್ಬರ ಕೊಡ್ತೀರಿ ಸರ್. ಸಾವಿತ್ರಿ ಅವ್ರ, ನೀವು ಎಲ್ಲಿ ತನಕ ಕಲ್ತಿರಿ? ನಾವು ಸಾಲಿ ಕಲ್ತಿಲ್ರಿ. ಸಾಲಿ ಕಲ್ತಿಲ್ಲ ನೀವು? ಆದ್ರೂ ಇಷ್ಟೆಲ್ಲ ಮಾಡ್ತಾ ಇದ್ರಿ, ಕಲ್ತು ಅನುಭವದ ಮೇಲೆ ಮಾಡ್ತಾ ಇದ್ದೀರಿ ಸರ್. ಮತ್ ಈಗ ಏನಾದ್ರು ಬದಲಾವಣೆ ಆಗ್ತಾ ಇರ್ತಾವ? ಇದೇನ್ ತಂತ್ರಜ್ಞಾನ ಅದ, ಇದ್ರೊಳಗೆ ಬದಲಾವಣೆ ಆಗ್ತಾ ಇರ್ತದ, ಅದ್ರ ಬಗ್ಗೆ ನೀವು ಹೆಂಗ್ ಮಾಡ್ತಾ ಇದ್ದೀರಿ? ಏನು ಹೊಸ ವಿಷಯ ತಿಳ್ಕೋಬೇಕು ಅಂತಂದ್ರ, ಇಲ್ಲಪ್ಪ ನಾವು ಇದನ್ನ ಮಾಡ್ಬೇಕಾಗಿದೆ, ಇದು ಹೆಂಗ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತಂದಾಗ ನೀವ್ ಏನ್ ಮಾಡ್ತೀರಿ? ಅವಾಗ ನಮ್ ಸ್ವಂತ ಬುದ್ಧಿಲೇ ನಾವು ಹಿಂಗ್ ಮಾಡಿದ್ರೆ ಹಿಂಗ ಆತೈತಿ, ಹಿಂಗ್ ಮಾಡಿದ್ರೆ ಹಿಂಗಿಲ್ಲ, ನೀವು ವಿಚಾರ ಮಾಡೋದು ಬೇರೆ. ಆದ್ರ ಯಾರೀಗ ವಿಜ್ಞಾನಿಗಳು ಅವ್ರು ಹೇಳುವಂತಹದ್ದು ಒಂದು ಬೇರೆ ಇರ್ತದ, ಅವ್ರ ಪ್ರಕಾರ ನಾವು ಹೋಗ್ಬೇಕಾಗ್ತದ. ನಾವು ಹೊಸದ ವಿಷಯ ತಿಳ್ಕೊಂಡು ಮತ್ತ ಏನ್ ಸೌಲಭ್ಯಗಳಾದವಲ್ಲ ಅವನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡುವಂತಹ ಒಂದು ಸಂದರ್ಭ ಈಗ ಅದ. ಅಂತ ಟೈಮ್ನೊಳಗೆ ಏನ್ ಮಾಡ್ತೀರಿ? ಬೆಳಿಗ್ಗೆ ರೀ ಟಿವಿ ನೋಡ್ತೀನಿ, ಆದ್ರೆ ಒಂದ್ ತಾಸು ನೋಡ್ತೀನಿ, ಹಂಗ ಕೆಲಸ ಮಾಡ್ಕೊಂತ ನೋಡ್ತೀನಿ. ಅದಕ್ಕ ಅವ್ರು ಟಿವಿಯಾಗ ಹೇಳ್ತಾರಲ್ ನೋಡ್ಕೊಂತಾನು ಮಾಡ್ಕೋತೀನಿ, ಅದನ್ನು ಮಾಡ್ತಾ ಇದ್ದೀನಿ, ಅದನ್ನು ಮಾಡ್ತೇನ್ರಿ. ಹಾಲಿಂದು ಹೇಳ್ತಾರ, ಮೊಸರಿಂದು ಹೇಳ್ತಾರ, ಎಲ್ಲದೂ ಹೇಳ್ತಾರೆ. ಆದ್ರ ಸ್ವಲ್ಪ ಹಂಗ ಕೆಲಸ ಮಾಡ್ಕೊಂತ ನೋಡ್ತೇನೆ, ಆದ್ರ ಅದ್ ಲಕ್ಷ ಕಮ್ರಿ, ಆದ್ರೂ ಹಂಗ ನೋಡ್ಕೊತಾನ ಕೆಲಸ ಮಾಡ್ತೇನೆ. ಈಗ ಕೋಳಿ ಸಾಕಣೆ ಕೂಡ ತಾವು ಮಾಡ್ತಾ ಇದ್ದೀರಿ? ಹ್ಮ್ ಮಾಡ್ತೀವಿ, ಸ್ವಂತ ಬುದ್ಧಿಲೇ ಮಾಡಿರಿ, ಯಾರು ಕೇಳಿಲ್ರಿ. ಅದು ಕೋಳಿ ಸಾಕಣೆ ನೀವೇ ಮಾಡ್ತಾ ಇದ್ದೀರಿ? ನಾವೇ ಮಾಡ್ತೀವಿ ಸರ್. ಹೆಂಗ್ ಮಾಡ್ಬೇಕು ಅನಿಸ್ತದ? ಅವು ಮೊಟ್ಟೆ ಹಾಕ್ತಾವಲ್ರಿ, ಮೊಟ್ಟೆ ಹಾಕಿಂದ ಅವಳಿ ಉದು ಕುಂದಿರ್ತಾವ್ರಿ. ಉದು ಕುಂತಿಂದ ಅವ್ಕ ಮರಿ ಇಟ್ಟೆವ ಅಂದ್ರ ಒಂದ್ ಇಪ್ಪತ್ ಮೂವತ್ ಮರಿ ತೆಗಿತೇವೆ. ಒಂದ್ ಕೋಳಿ ಒಂದ್ ಇಪ್ಪತ್ತಂತರ ತೆಗಿತೈತ್ರಿ. ಅದ್ ಇಪ್ಪತ್ ಮರಿ ತೆಗಿತೆ ಅಂದ್ರ ಅವ್ ಚಂದ ಕಾಳು ನೀರ್ ಹಾಕಿ ಒಂದಿಷ್ಟು ಆಗಲ್ತೇನ ಅಡಿಗೆ ಮುಚ್ಚಿ ಜೋಪಾನ್ ಮಾಡ್ರಿ. ಆಮೇಲೆ ಒಂದ್ ಏರಿಯಾಟ ಆದ್ರ ಹೊರಗೆ ಬಿಟ್ಟು ಮೇಯಿಸ್ತೀನಿ. ಎಷ್ಟು ಕೋಳಿ ಅದಾವ ನಿಮ್ಮಲ್ಲಿ? ಒಂದ್ 200 ಕೋಳಿ ಅದಾವ್ರಿ. 200 ಕೋಳಿ ಎಲ್ಲಾ ಜವಾರಿ ಅದಾವ? ಜವಾರಿ ಅದಾವ, ಕಕ್ಕೇರಿ ಅದಾವ, ಟರ್ಕಿ ಕೋಳಿ ಅದಾವ್ರಿ, ಬಾತುಕೋಳಿ ಅದಾವ್ರಿ. ಎಲ್ಲಿಂದ ತಂದ್ರಿ ಅವನ್ನೆಲ್ಲ? ಈ ಬಜಾರ್ದಾಗ ತಂದಿದ್ದೇವೆ, ನಾರಾಯಣಪುರದಾಗ ಹೋಗಿ ತೊಗೊಂಡೇವ್ರಿ. ತಂದಿಂದ ಒಳ್ಳೆ ಮಾಡ ತಂದಿಲ್ರಿ, ಒಳ್ಳೆ ನಮ್ಮ ಮನ್ಯಾಗ ನಾ ಮಾಡ್ಕೋತ ಹೊಂಟೇನ್ರಿ. ಒಳ್ಳೆ ವಾಪಸ್ ತರಕ್ ಹೋಗಿಲ್ರಿ. ಮನ್ಯಾಗ ಬೆಳೆಸೋದು, ಮನ್ಯಾಗ ನಾ ಉಡ್ಸೋದು, ಎಲ್ಲ ನಾನೇ ಮಾಡಕ ಮನ್ಯಾಗ ಮಾಡಕತ್ತೀವ್ರಿ ಸರ್. ಮತ್ತೆ ಕೋಳಿಗೆ ತಿನ್ನಿಸು ಉಣಸು ಕೊಡಬೇಕು? ಅವಕ್ಕ ತಿನ್ನಕ ಉಣ್ಣಕ ರವ ಹೊಡ್ಸ್ಕೊಂಬರ್ತೀನಿ, ಮೆಕ್ಕೆಜೋಳ ರವ ಹೊಡ್ಕೊಂಬಂದು ಅವ್ಕೊಂದಿಷ್ಟು ನೀರಾಗ ಹಾಕಿ ಕಲಿಸ್ರಿ. ಒಂದ್ ದೊಡ್ಡ ಪುಟ್ಟಿ ಮಾಡಿನ್ರಿ, ಆ ಪುಟ್ಟಿಗೆ ಹಾಕಿ ಇಟ್ಟಿನ ತಿಂತಾವ್ರಿ. ಮತ್ತೆ ಒಳ್ಳೆ ಹೋಗಿ ಒಂದ್ ಗಿಡಕ್ಕೆ ಕುಂದಿರ್ತೇವ್ರಿ. ಮತ್ತೆ ಒಳ್ಳೆ ವಾಪಸ್ ಒಂದ್ ಕರ್ನೆ ಮತ್ತೊಂದಿಷ್ಟು ಕಾಳ ಒಂದಿತ್ತು ಅಕ್ಕಿ ಹೋಗ್ತೇನ್ರಿ, ಅಕ್ಕಿ ತಿನ್ನಕ್ಕೆ ಮತ್ತೆ ಒಳ್ಳೆ ವಾಪಸ್ ಹೋಗಿ ಕುಂದಿರ್ತೇವ್ರಿ. ಅವು ಹಿಕ್ಕಿರ್ತಾವಲ್ಲ, ಅವನ್ನೇನ್ ಮಾಡಿ ಹೊಲಕ್ ಹಾಕ್ತಾ ಇದ್ರು? ಹೊಲಕ್ಕ ಅದ್ ಒಟ್ಟು ಕಸ ತಳಗಿನ ಬೆಳ್ಕೋತೀವ್ರಿ, ಶೆಗಣಿ ಬೆಳ್ಕೊಂಡು ತಿಪ್ಪಿಗೆ ಹಾಕಿ ಒಟ್ಟು ಹೊಲಕ್ ಹಾಕ್ತೀವ್ರಿ ಸರ್. ಕೋಳಿದ ಎಷ್ಟು ಆಗ್ತದ ಅಂತೀರಿ? ಕೋಳಿದೊಂದು ಏನಿಲ್ಲ ಅಂದ್ರೆ ಒಂದು 20-23 ಸಾವಿರ ಆಗುತ್ತೆ ನೋಡ್ರಿ ನಮ್ಗೆ ತಿಂಗಳಾರಿ. ತಿಂಗಳಿಗೆ? ತಿಂಗಳಿಗೆ ಎಷ್ಟಾಗ್ತದ್ರಿ? 23 ಸಾವಿರ. 20-30 ಸಾವಿರ. ಬರೀ ಕೋಳಿನೇ ಹೆಚ್ಚು ಮಾಡಿದ್ರು ನಡೀತದ ನಿಮ್ಗೆ? ಕೋಳಿದೆ ಬಾಳ ನಮ್ಗೆ ಉಪಯೋಗ ಐತ್ರಿ. ಇವು ಇದ್ರದ್ದು ಬಾಳ ಉಪಯೋಗ ಇಲ್ಲ. ಹೆಂಗ್ ಒಂದ್ ತತ್ತಿ ಹೆಂಗ್ ಮಾರಾಟ ಮಾಡ್ತಾ ಇದ್ರಿ? ಒಂದ್ ತತ್ತಿ 12 ರೂಪಾಯಿ ಕೊಡ್ತೇನ್ರಿ. 12 ರೂಪಾಯಿ? ಬಂದ್ ಒಯ್ತಾರ ಊರಾಗ 12 ರೂಪಾಯಿ. ಮತ್ತ ಶೀಟೇನವ್ರು ಬಂದ್ರ ಅಂದ್ರೆ 15 ರೂಪಾಯಿ ಕೊಡ್ತೇನ್ರಿ. ಈ ಶೀಟಾಗ ಹಿಂಗ ಆಪರೇಷನ್ ಆಪರೇಷನ್ ಆಗಿರ್ತಾವಲ್ರಿ, ಅವ್ರ ಕೇಳ್ಕೊಂತ ನಮ್ಮನೆಗೆ ಬರ್ತಾರಿ. ನಮ್ಮ ಊರಾಗ ಯಾರು ಇಲ್ರಿ ಕೋಳಿ, ನಮ್ಮನೆಗ ಅದಾರೆ ಕೇಳ್ಕೊತ್ ಕೇಳ್ಕೊತ್ ಬಂದ್ ನಮ್ಮನೆಗೆ ಬರ್ತಾರಿ. ಬಂದಿಂದ ಹಿಂಗ ಅಂತ ಹೇಳಿದ್ರ ನಾವ್ ಎಷ್ಟ್ ಅಂತೀರ ಅಷ್ಟು ಕೊಟ್ಟು ತಗೊಂಡ್ ಹೋಗ್ತಾರೆ. ಈಗ ಯಾರು ಬಂದು ಹೋಲ್ಸೇಲ್ ಆಗಿ ನಮಗ್ ಕೊಟ್ಬಿಡ್ರಿ ಅಂತ ಹೇಳಿ ಯಾರು ಮಾರಾಟ ಮಾಡೋರು ಬಂದಾರ ನಿಮ್ ಕಡೆ? ಹಂಗಿಲ್ರಿ ಸರ್. ಹಂಗೇನ್ ಬಂದಿಲ್ಲ? ಇಲ್ರಿ ಸರ್. ಹಂಗೇನ್ ಬಂದಿಲ್ರಿ. ಆದ್ರೆ ನಮ್ಮನೆಗೆ ಬಂದ ತೊಂದ್ರೆ ಆದ್ರೆ ಹಂಗ್ ಮಾರಾಟ ಮಾಡಕ್ ಬಂದಿಲ್ರಿ. ನೀವು ಹೊರಗೆ ಎಲ್ಲೂ ಮಾರಾಟ ಮಾಡೋದಿಲ್ಲ? ನಂಗ ಹೋಗಿ ಗಿಟ್ಟು ಮಾರಲ್ರಿ, ಹಂಗ ಗಿಟ್ಟು ಮಾರಲ್ರಿ. ಮನೆಗೆ ಬರ್ತಾವೆ, ಏನ ಬಂದ್ರು ಒಟ್ಟು ಮನೆಗೆ ಬಂದ ತೊಂದ್ ಹೋಗ್ತಾರೆ. ನಮ್ಮ ಮನೆಗೆ ಬಂದ್ರೆ ಎಲ್ಲ ಮಾರಾಟ ಆಗ್ತಾವ? ಏನು ಉತ್ಪಾದನೆ ಆಗಿರ್ತದೆ ಎಲ್ಲ ಮಾರಾಟ? ಎಲ್ಲಾನು ಮಾರಾಟ ಆಯ್ತು ನಮ್ಮನೆಗೆ. ಏನು ಅದು ಒಟ್ಟ ಲುಕ್ಷಾನದ ಇಲ್ರಿ, ಎಲ್ಲಾನು ಮಾರಾಟ ಆಯ್ತು ನಮಗೆ. ಲುಕ್ಷಾನ ಇಲ್ರಿ. ಅವಾಗ 12 ರೂಪಾಯಿ ಒಂದು ತತ್ತಿ ಮಾರಾಟ ಮಾಡ್ರಿ. 12 ರೂಪಾಯಿ ಒಂದು ತತ್ತಿ ಮಾರಾಟ. ಕೋಳಿಗಳನ್ನ ಮಾರಾಟ ಮಾಡ್ತಾ ಇದ್ರಿ? ಕೋಳಿ ಒಂದೊಂದು ಕೋಳಿಗೆ ಮುಂಜಾನ್ ಒಂದ್ 15 ರೂಪಾಯಿ ಮಾರ್ತೇನ್ರಿ. ಕೋಳಿ ಅಂದ್ರೆ ತಲುಗೋಳಿ ಅಂದ್ರೆ 1,000 ರೂಪಾಯಿ ಕೊಡ್ತೇನ್ರಿ. ಇದ್ರದ್ದೆಲ್ಲ ಲೆಕ್ಕ ಇಟ್ಟಿರಿ ನೀವು? ಬರ್ದ ಇಡ್ತೀರಿ ಲೆಕ್ಕ ಎಲ್ಲಾರ ಒಂದ್ ನೋಟ್ಬುಕ್ ನಾಗ? ಇಲ್ರಿ, ಹಂಗ ಸಾರಿ ಕಲ್ತಿರ ಏನ್ ಬರ್ದಿಲ್ರಿ, ಸುಮ್ ಬಾಯಿ ಲೆಕ್ಕ ಹೇಳ್ಕೊಂತ. ಬಾಯಿ ಲೆಕ್ಕ ಎಷ್ಟಂತ ನೆನಪಿಡ್ತೀರಿ? ಏನ ಮಕ್ಕಳಿಗೆ ಹೇಳಿ ಅದನ್ನ ಬರಸ್ತಾ ಇದ್ದೀರೋ ಹೆಂಗ? ಏನ ಯಜಮಾನರು ಬರೀತಾರೋ? ಅಷ್ಟೇ ಹೇಳ್ತೀನಿ, ಇಷ್ಟು ಬರ್ದಿರ್ತಾರೆ. ಯಜಮಾನರು ಈಗ ವ್ಯಾಪಾರ ಮಾಡ್ತಾರಂತಂದ್ರಿ? ಅವ್ರು ಹೊಲ್ದಾನ್ ಮಾಲ್ ಬರ್ತಲ್ರಿ, ಅಡಿಚಿ ಅಂಗಡಿ ಹೊಲ್ದನ್ ಮಾಲ್ ನಿಂತ್ರ ತುಂಬ್ಕೊಂತಾರಿ. ತುಂಬಿಕೊಂಡ್ ಮತ್ತೆ ಒಳ್ಳೆ ಅವ್ರು ಮಾರಾಟ ಮಾಡ್ತಾರೆ ಬೇರೆ ಕಡೆಗೆ. ಅಡ್ಡಿಲ್ಲ, ಸಾಕಷ್ಟು ಒಳ್ಳೆ ಅನುಭವ ಅದ ತಮ್ದು. ಒಕ್ಕಲ್ತನ ಸಾವಯವ ಕೃಷಿ ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಉಪಕಸಬುಗಳನ್ನ ಕೂಡ ಮಾಡಿ ಬಹುಶಃ ನಮ್ಮ ಎಲ್ಲ ವಿಶೇಷವಾಗಿ ಯುವ ಮಹಿಳಾ ರೈತರು ತಮ್ಮ ಈ ಏನು ಅನುಭವಗಳದಾವ ಅವನ್ನು ತಗೊಂಡು ಅವರಿಗೆ ಇದೆಲ್ಲ ಸ್ಫೂರ್ತಿ ಆಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದೀವಿ. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ, ತಮ್ಮ ಅನುಭವಗಳನ್ನ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? 7008-08-09-09-09. ಆತ್ಮೀಯರಿಗೇನು ಸಾವಿತ್ರಿ ಅವರು ತಮ್ಮ ಮೊಬೈಲ್ ನಂಬರ್ ಅನ್ನ ಹೇಳಿದ್ದಾರ, ನಾವು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7002-08-13-90. ಈ ನಂಬರ್ ನ ಸಂಪರ್ಕ ಮಾಡಿ ಅವರ ಕೋಳಿ ಸಾಕಾಣಿಕೆ ಬಗ್ಗೆ ತಾವು ಕೇಳಬಹುದು. ತುಪ್ಪವನ್ನ ಮಾರಾಟ ಮಾಡ್ತಾ ಇದ್ದಾರೆ, 2,000 ರೂಪಾಯಿ ಕೆಜಿ ಹೆಂಗ ತುಪ್ಪ ಮಾರಾಟ ಮಾಡ್ತಾ ಇದ್ದಾರೆ, ಮಜ್ಜಿಗೆ ಮಾರಾಟ ಮಾಡ್ತಾ ಇದ್ದಾರೆ, ಆಮೇಲೆ ವಿಶೇಷವಾಗಿ ಕುಳ್ಳು ಏನು ಮಾರಾಟ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತದೆ ಈ ವಿಷಯಗಳನ್ನ ಕೇಳೋದಕ್ಕ. ಆತ್ಮೀಯರೆ, ಒಂದು ವಿಚಾರವನ್ನ ನಾನು ತಮ್ಮಿಂದ ಹೇಳೋದಕ್ಕ ಇಲ್ಲಿ ಬಯಸ್ತೀನಿ. ಏನಪ್ಪಾ ಅಂತಂದ್ರೆ, ದೊಡ್ಡ ದೊಡ್ಡ ಕಂಪನಿಗಳೇನದಾವ ಇವತ್ತಿನ ದಿವಸ ಆನ್ಲೈನ್ ನಲ್ಲಿ ಸಹಿತ ಮಾರಾಟ ಮಾಡುವಂತದನ್ನ ನಾವು ನೋಡ್ತಾ ಇದ್ದೀವಿ. ಮನೆ ಬಾಗಿಲಿಗೆ ಪದಾರ್ಥಗಳು ಬರ್ತಾ ಇದ್ದಾವ, ಅದು ತಮ್ಮ ಅನುಭವಕ್ಕೂ ಕೂಡ ಅದ. ಒಂದು ಗಮನಿಸಬೇಕು,

ಮವಗಿಳಾನು ಹೋಗಿ ಬಾತ್ಯಾಗ ಅತ್ತಿ ಅಂತಾಳ ಕೇಳ ನಿನ್ನವಾಗ ಅವ್ರನ್ನ ಕೇಳು ಬಗ್ಗಿ ಇನ್ನ ಹೆಂಗ ಇಂದ ಬಂದೀನಿ ಇಂದ ಬಂದೀನಿ ಒಳಗ ಆಗಿ ನೀರಾ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು ತೋರ ಕರಿಯಾಕ ಬಂದಾರ ತವರವರ ಬರು ಮನಸ್ಸ ಬರು ಮನಸ್ಸ ಕೊಡ್ಬೇಕ ನನ್ನ ದ್ವರಿಗಿ ಬರು ಮನಸ್ಸ ಕೊಡ್ಬೇಕ ನನ್ನ ದ್ವರಿಗಿ ಬಾನ ನಾನು ಒಯ್ತೀನಿ ದೇವರಿಗಿ ಕಾಯಿ ಒಡಿಸ್ತೀನಿ ದೇವಿ ತೇರಿಗಿ ರಾಯ ತೋಡಿದ್ರ ರಾಯ ತೋಡಿದ್ರ ಜಾತ್ರಿ ಬಲು ಪೂರ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರಿ ಬಲು ತೋರ ಕರಿಯಾಕ ಬಂದಾರ ತವರವರ ತವರವರ ತವರವರ ಯಾತಕವಾ ಶಾರ ಬುರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ನಮ್ಗ ಪಾಡ ಯಾತಕವಾ ಶಾರ ಬುರ ಬ್ಯಾಡ ಊರ ಮುಂದ ತಿಳಿ ನೀರಿನ ಹಳ್ಳ ಬೇವು ಮಾವು ಹುಡುಗಲ ಮರ ಕೆಳ ದಂಡಿ ಗುಂಟ ನೋಡ ನೆಳ ನೆಳ ನೀರ ತರುವಾಗ ನೀರ ತರುವಾಗ ನೀರ ತರುವಾಗ ಗಣಿ ತರ ತೋಡ ಯಾತಕವಾ ಶಾರ ಊರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ನಮ್ಗ ಪಾಡ ಯಾತಕವಾ ಶಾರ ಊರ ಬ್ಯಾಡ ಕಟ್ಟಿ ಮ್ಯಾಲ ಕಾಳಿನ ಚೀಲ ಕಟ್ಟಿ ಮ್ಯಾಲ ಕಾಳಿನ ಚೀಲ ನಡು ಮನಿಯಾಗ ಕಳಗಿಯ ಸಾಲ ತುಂಬಿ ಸೂಸ ತಾವ ಗಡಗಿ ಅಡಕಲ ಖಾಲಿ ಇಲ್ಲವ್ವ ಖಾಲಿ ಇಲ್ಲವ್ವ ಒಂದ ಮನಿ ಮಾಡ ಯಾತಕವ್ವ ಶಾರ ಊರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ನಮ್ಗ ಪಾಡ ಯಾತಕವ್ವ ಶಾರ ಊರ ಬ್ಯಾಡ ಹೈನ ಜಮ್ಮಿ ಹಾಲ ಸಮುದ್ರ ಹೈನ ಜಮ್ಮಿ ಹಾಲ ಸಮುದ್ರ ಎಷ್ಟು ತಿನ್ನಾಕಿನಿ ಕೆನಿ ಕೆನಿ ಮೊಸರ ಮಜ್ಜಿಗೆ ಒಯ್ತಾರ ಊರಂತೂರ ಸುಲಕ್ಕೊಂದ್ರೆ ಬಂಗಾರ ಬಳಿ ತೋಡ ಯಾತಕವ್ವ ಶಾರ ಊರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ಯಾತಕವ್ವ ಶಾರ ಊರ ಬ್ಯಾಡ ಗುಡು ಎತ್ತು ಹಕ್ಕಿಗೆ ಸಿಂಗರ ಸಿಂಗರ ಗುಡು ಎತ್ತು ಹಕ್ಕಿಗೆ ಸಿಂಗರ ಸಿಂಗರಿನ ತಿರುಸ್ತವ ಪೂರ ಎತ್ತು ಅಲ್ಲ ಅವು ನಮ್ಮ ಮಡಿ ದೇವ್ರ ಬಸವಣ್ಣಿರದಂತ ಮನೆಯದು ಕಾಡ ಯಾತಕವ್ವ ಶಾರ ಊರ ಬ್ಯಾಡ ನಮ್ಮ ಹಳ್ಳಿ ನಮ್ಮ ಹಳ್ಳಿಯೂರ ನಮ್ಗ ಪಾಡ ನಮ್ಗ ಪಾಡ ಯಾತಕವ್ವ ಶಾರ ಊರ ಬ್ಯಾಡ ಊರ ಮುಂದ ಊರ ಮುಂದ ಸೀಮಿಯ ಬರ್ಮ ಊರ ಮುಂದ ಸೀಮಿಯ ಬರ್ಮ ಕಾಳು ಮಾಡ್ತಿರ್ತಾರ ಶ್ರೀ ಬಲ ಭೀಮ ನಿರ್ ದೇವ್ತಿ ಗುಡಿ ಎಲ್ಲಮ್ಮ ಇವರ ಕರುಣಾ ಇವರ ಕರುಣಾ ತಪ್ಪಿದರೆಲ್ಲ ಕೇಡ ಯಾತಕವ್ವ ಶಾರ ಊರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ನಮ್ಗ ಪಾಡ ಯಾತಕವ್ವ ಶಾರ ಊರ ಬ್ಯಾಡ ಶಾರ ಊರ ಬ್ಯಾಡ ಶಾರ ಊರ ಬ್ಯಾಡ ಕೂಡಿ ಅನುಭವದಡಿಗೆ ತನುವೆಂಬ ಭಾಂಡವ ತೊಳೆದು ತನುವೆಂಬ ಭಾಂಡವ ತೊಳೆದು ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ಕಳೆದು ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ಕಳೆದು ಘನವೆಂಬ ಮನಿಯಾನೆ ಬಳೆದು ಘನವೆಂಬ ಮನೆಯಾನೆ ಬಳಿದು ಅಲ್ಲಿ ಮಿನುಗು ತ್ರಿಗುಣವೆಂಬು ಒಲೆಗುಂಡ ತುಳಿದು ಅನುಭವದಡಿಗೆ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆ ಅನುಭವದಡಿಗೆ ಅನುಭವದಡಿಗೆ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆ ವಿರತಿ ಎಂಬುವ ಮಾಡಿಯ ಒಟ್ಟು ವಿರತಿ ಎಂಬುವ ಮಡಿಯ ಮುಟ್ಟು ಪೂರ್ಣ ಹರಭಕ್ತಿ ಎಂಬ ನೀರನೆಯ ಸರಿಟು ಶಿವ ವಿರತಿ ಎಂಬುವ ಮಡಿಯ